ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹರಿಯಾ ನೋಡು, ವೈನಿ ಬಂದಾಳೆ. ನೀನ್ ಯಾಕ್ ಬಂದಿಯೋ ಹೊಲಕ್ಕೆ? ನಮ್ ಹೊಲದಲ್ಲಿ ಬಹಳ ಜನ ರೈತರು ಬಂದ್ರು ಅಂತ ಕೇಳ್ದೆ. ನಿನಗೇನ್ ತಿಳಿಬೇಕು? ನಮ್ಮ ಹೊಲವನ್ನ NFSM ಉನ್ನತ ಬೇಸಾಯದ ವಿಧಾನ ಕಲಿಸೋದಕ್ಕಾಗಿ ತಿಳಿಸೋದಕ್ಕಾಗಿ ಆಯ್ದುಕೊಂಡಿದೆ. ಹೌದು ವೈನಿ, ಉತ್ತಮ ಬೀಜ, ಗೊಬ್ಬರ, ಕೀಟನಾಶಕ ಮತ್ತು ಪೋಷಕ ತತ್ವಗಳ ಬಳಕೆ ಬಗ್ಗೆ ಕಲಿತೀವಿ. ಉನ್ನತ ಬೇಸಾಯದ ಕನಸನ್ನ ನನಸಾಗಿಸ್ತೀವಿ. ಹೌದಾ, ಇದು ಒಳ್ಳೇದಾಯ್ತಲ್ಲ. NFSM ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದಾಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧ